ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ನೋಡಿಕೊಂಡ್ರೆ ಒಟ್ಟು ಹೇಗೆ ಅನ್ನಿಸ್ತಾ ಇದೆ, ಆಶಾಭಾವನೆ ಇದೆಯಾ? ಭಾರತೀಯರನ್ನು ನಾವು ಗಣನೆಗೆ ತಗೊಂಡ್ರೆ ಕೃಷಿಯನ್ನು ಅವಲಂಬಿಸಿ ಬದುಕ್ತಕ್ಕಂಥ ರಾಷ್ಟ್ರ ದೇಶ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಕೃಷಿಯನ್ನು ನಾವು ಪ್ರಧಾನ ಕಸಬನ್ನಾಗಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ಕೃಷಿಗೆ ನಾವು ಒಳಸುರಿಗಳನ್ನು ನಮ್ಮಲ್ಲೇ ಇರ್ತಕ್ಕಂಥ ಉತ್ಪನ್ನ ಏನು ಸಿಗ್ತಾವೆ, ಸ್ಥಾನಿಕವಾಗಿ ಸಿಗುವಂಥ ಉತ್ಪನ್ನಗಳನ್ನು ತಗೊಂಡು ಬಳಕೆ ಮಾಡಿ ಮಣ್ಣನ್ನು ಗಟ್ಟಿ ಮಾಡಿ ಅದನ್ನು ಫಲಪ್ರದ ಮಾಡಿ ಬೆಳೆಯನ್ನು ಬೆಳೀತಕ್ಕಂಥ ವಿಧಾನಗಳು ಇದ್ದವು. ಗಟ್ಟಿ ಮಾಡಿ ಅಂದರೆ ಫಲವತ್ತತೆ ಮಾಡಿ ಬದುಕ್ತಕ್ಕಂಥ ಚಟುವಟಿಕೆಯನ್ನು ನಾವೆಲ್ಲರೂ ಮಾಡ್ತಾಯಿದ್ವಿ. ಉದಾಹರಣೆಗೆ ಹೇಳಬೇಕು ಅಂದರೆ ಕೃಷಿ ಭೂಮಿಯ ಅವತ್ತು ಅದ ಇವತ್ತು ಅದ ಅಂತ ಅನ್ಕೋತೀವಿ. ಆದರೆ ಅವತ್ತಿನವ್ರಿಗೆ ಏನು ಅವಕಾಶ ಇತ್ತು ಅಂತ ಹೇಳಿದರೆ ಕಾಡಿನೊಳಗೆ ಎಲ್ಲಿ ಫಲವತ್ತಾದಂಥ ಭೂಮಿ ಇರ್ತದೋ ಆ ಭೂಮಿಯೊಳಗಿರ್ತಕ್ಕಂಥ ಮರ ಗಿಡಗಳನ್ನು ಕಡಿದು ಕೃಷಿಯನ್ನು ಮಾಡ್ತಿದ್ರು. ಅದರೊಳಗೆ ಫಲವತ್ತು ಕಡಿಮೆ ಆಗ್ಯದ ಅಂದರೆ ಮತ್ತವರು ಬೇರೆ ಕಾಡಿಗೆ ಹೋಗ್ತಿದ್ರು, ಇದು ಹಿಂದೆ ಮತ್ತು ಕಾಡಾಗ್ತಿತ್ತು. ಆದರೆ ಇವತ್ತು ನಮಗೇನು ಒಂದು ಪಹಣಿ ಪತ್ರಿಕೆ ಬಂದದ ITC, ಅದರ ಪ್ರಕಾರದೊಳಗೆ 1 inch ನಾವು ಆ ಕಡೆ ಈ ಕಡೆ ಭಾಗದೊಳಗೆ ಸರಿಲಿಕ್ಕೆ ನಮಗೆ ಅವಕಾಶ ಇವತ್ತು ಇಲ್ಲ. ಹಂಗಂದ್ರೆ ಆ ಭೂಮಿಯನ್ನು ಫಲವತ್ತು ಮಾಡಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ರೈತಂದು ಅದ. ಆ ನಿಟ್ಟಿನೊಳಗೆ ಯಾವಾಗ ಮಣ್ಣು ಅಂತೀವಿ ಆ ಮಣ್ಣಿಗೆ ಜೀವದ ಅಂತ ನಮ್ಮ ಪೂರ್ವಜರು ಸುಮಾರು 10,000 ವರ್ಷದಿಂದ ಹೇಳ್ಕೊತ ಬಂದಾರೆ. ಸುಮಾರು 4,500 ವರ್ಷದಿಂದ ನಮಗೆ ಲೇಖಿ ಒಳಗೂ ಭಾಳಷ್ಟು ಉದಾಹರಣೆಗಳು ಸಿಗ್ತಾವೆ. ಹಾಗಾದ್ರೆ ಮಣ್ಣನ್ನು ಜೀವಂತವಾಗಿ ಇಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಾವು ಬರಬೇಕು ಅಂತ ಹೇಳಿದರೆ ಕೇವಲ ಮಣ್ಣನ್ನು ಮಾತ್ರ ನಾವು ತಗೊಂಡಾಗ ಮಣ್ಣಿನೊಳಗೆ ಇರ್ತಕ್ಕಂಥ ಚಟುವಟಿಕೆ ಭಾಳ ಕಡಿಮೆ ಇರ್ತದೆ. ಅದರ ಜೊತೆಗೆ ಅಲ್ಲೇ ಬೆಳೀತಕ್ಕಂಥ ಬೆಳೆಗಳ ಅಥವಾ ಅಲ್ಲಿ ಬೆಳೆದಂಥ ಕಳೆ ಕಸಗಳ ಉತ್ಪನ್ನಗಳನ್ನು ಅಂದರೆ ಕಾಷ್ಟ ಪದಾರ್ಥಗಳನ್ನು ಮಣ್ಣಿನಾಗ ಸೇರಿಸಿದಾಗ ಅದರದ್ದು ಚಟುವಟಿಕೆ ಇನ್ನೂ ಹೆಚ್ಚಾಗ್ತದೆ. ಜೊತೆಗೆ ನಮ್ಮ ಜಾನುವಾರು ಅಂದರೆ ಆಕಳದ ಸಗಣಿ ಅಥವಾ ಈ ಕುರಿ ಆಡು ಮೊಲ ಎತ್ತು ಈ ಇದರ ಸಗಣಿ ಏನು ಹಿಕ್ಕಿ ಬರ್ತದೆ ಅದನ್ನು ಬಳಕೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಜೀವಾಣುಗಳ ಅಭಿವೃದ್ಧಿ ಹೆಚ್ಚಾಗೋದ್ರ ಜೊತೆಗೆ ಸ್ಥಾನಿಕವಾಗಿರ್ತಕ್ಕಂಥ ಬೇರೆ ಬೇರೆ ಜೀವಗಳು ಅಲ್ಲೇ ಬರ್ತಾವೆ. ಉದಾಹರಣೆಗೆ ಎರೆಹುಳ ಬರ್ತದೆ ಅಂತ ಅಂದ್ಕೊಳ್ಳೋಣ. ಆ ಚಟುವಟಿಕೆ ಹೆಚ್ಚು ಪ್ರಮಾಣದೊಳಗಾದಾಗ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ. ಉಳುಮೆ ಅನ್ನುವಂಥ ವ್ಯವಸ್ಥೆಯೊಳಗೆ ಆ ಏನು ಜೀವಾಣುಗಳ ಕೆಲಸ ಮಾಡ್ತವೆ, ಉದಾಹರಣೆಗೆ ನಾನು ಹೇಳ್ದಂಗೆ ಎರೆಹುಳ ಅಂತಲೇ ತಗೊಂಡ್ರೆ ಭೂಮಿ ಆಳದೊಳಗೆ 18-20 feet ತನಕ ಹೋಗಿ ಬರೋ ಕೆಲಸ ಮಾಡ್ತದೆ. ಯಾವಾಗ ಅದು ಹೋಗ್ತದೆ ಬರ್ತದೆ ಪ್ರತಿ ಸಲನೂ ಒಂದೊಂದು ಹೊಸ ಜಾಗದಾಗ ಬರ್ತಕ್ಕಂಥ ಶಕ್ತಿ ಆ ಭಗವಂತ ಅದಕ್ಕೆ ಕೊಟ್ಟಾನೆ. ನಿರಂತರವಾಗಿ ಆ ಎರೆಹುಳ ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ಮೇಲೆ ಬಂದು ತನ್ನ ಹಿಕ್ಕೆ ಹಾಕೋದ್ರಿಂದ ಆ ಗೊಬ್ಬರ ನಮ್ಮ ಬೆಳೆಗೆ ಸರಳವಾಗಿ ಲಭ್ಯತೆ ಆಗ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮಣ್ಣಿನ ಗುಣಧರ್ಮಗಳನ್ನು ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಗೊಂಡ್ರೆ ಇದನ್ನು ಹಿಂದೆ ಬ್ರಿಟಿಷರ ಮಾಡಿದಂಥದ್ದದೆ. ನಾವು ಕೊಳವೆ ಬಾವಿಯನ್ನು ತೆಗಿತಕ್ಕಂಥ ಸಂದರ್ಭದೊಳಗೆ ಕೊರಿತೀವಲ್ಲ, ಆ ಪ್ರತಿ 6 inch ಪದರದೊಳಗೆ ಒಂದೊಂದು ಥರದ ಬೇರೆ ಬೇರೆ ಪೋಷಕಾಂಶಗಳ ಲಭ್ಯತೆ ಐತಿ ಅನ್ನುವಂಥದ್ದನ್ನು ಅವರು ರೆಕಾರ್ಡ್ ಮಾಡಿ ಬರೆದಿಟ್ಟಾರೆ. ಅದ್ರ ಲೆಕ್ಕದಾಗ ಹೋದ್ರೆ ನಾನು 20 feet ತನಕ ಒಳಗಡೆ ಹೋಗ್ತದೆ ಇದು ಚಟುವಟಿಕೆ ಮಾಡ್ತದೆ ಎರೆಹುಳ ಅಂತ ಹೇಳಿದೆ. ಅಂದರೆ 1 feet 2 inches ಆದರೆ 20 feet 22 40 ಥರದ ಪೋಷಕಾಂಶಗಳ ಈ ಜೀವಾಣುಗಳ ಲಭ್ಯತೆಯಿಂದ ನಮ್ಮ ಬೆಳೆಗೆ ಸಿಗತಕ್ಕಂಥದ್ದು ಸರಳ ರೂಪದೊಳಗೆ ಇರುವಂಥ ವ್ಯವಸ್ಥೆ ತಿನ್ನೋ ರೂಪದೊಳಗೆ ಇರುವಂಥ ವ್ಯವಸ್ಥೆ ಲಭ್ಯತೆ ಆಗ್ತದೆ. ನಮ್ಮ ಬೆಳೆ ಮೇಲೆ ಯಾವುದೇ ಇರಲಿ ಆಹಾರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ತಿಂತಕ್ಕಂಥದ್ದು ಹೆಚ್ಚಾಗಿ ಇಳುವರಿ ಸಹಿತವಾಗಿ ಅದು ಯಾವುದೂ ರೋಗ ಕೀಟ ಬರಲಾರ್ದಂಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿ ತನ್ನೊಳಗಡೆ ಇರ್ತಕ್ಕಂಥ ಪೋಷಕಾಂಶಗಳ ಭರಿತವಾದಂಥ ಉತ್ಪನ್ನವನ್ನು ನಮಗೆ ಕೊಡ್ತಕ್ಕಂಥ ವ್ಯವಸ್ಥೆ ಈ ಭೂಮಿಯೊಳಗೆ ಆ ವ್ಯವಸ್ಥೆ ನಾವು ಮಾಡಿಕೊಂಡ್ವಿ ಅಂದರೆ ನಮ್ಮ ಬೆಳೆ ಯಾವುದೇ ಸಂದರ್ಭದೊಳಗಾದರೂ ಸಹಿತ ಚಲೋ ರೀತಿಯಾಗಿ ಉತ್ಪನ್ನ ಬರ್ತದೆ. ಅಂದರೆ ನಿಸರ್ಗದೊಳಗೆ ತನ್ನದೇ ಆದಂಥ ವ್ಯವಸ್ಥೆ ಇದೆ, ತಾನೇ ಮಾಡಿಕೊಂಡಂತ ವ್ಯವಸ್ಥೆ. ಹೌದು ಸರ್. ಹೌದಲ್ಲ, ಅದು ಈಗ ಮಣ್ಣು ಹೇಗೆ ತಯಾರಾಗುತ್ತದೆ ಅಂತ ಪ್ರಶ್ನೆ ಬಂದಾಗ, ಕಲ್ಲಿನಿಂದ ತಯಾರಾಗುತ್ತದೆ, ಲವಣಗಳಿಂದ ತಯಾರಾಗುತ್ತದೆ. ಭೂಮಿ ಪದರದೊಳಗೆ ಇರ್ತಕ್ಕಂಥ ಯಾವುದೇ ತರದಿರಲಿ, ನಾ ಹೇಳದಂತ ಸಂದರ್ಭದೊಳಗಿಂದ ಮ್ಯಾಗ ಮಣ್ಣಿರಲಿ, ಅದರೊಳಗೆ ಕಾಸ್ಟ್ ಪದಾರ್ಥ ಇರಲಿ, ಕಲ್ಲು, ಬೆಂಚ್ ಕಲ್ಲು, ಮಣ್ಣು ಕಲ್ಲು, ಮಿನರಲ್ಸು ಇವು ಎಲ್ಲ ಥರದ್ದು ಅದನ್ನು ಕರಗಿಸ್ಕೊತ ತೊಗೊಂಡು ಬಂದು ಮ್ಯಾಲೆ ಕೊಡ್ತಕ್ಕಂಥ ಕೆಲಸ ಈ ಎರೆಹುಳ ಮಾಡೋದಕ್ಕೆ. ನಮ್ಮ ಬೆಳೆಗೆ ಎಲ್ಲ ಥರದ ಪೋಷಕಾಂಶಗಳ ಲಭ್ಯತೆ ಸರಳ ರೀತಿಯೊಳಗೆ ಸಿಗುತ್ತೆ. ಉದಾಹರಣೆಗೆ ಇವತ್ತು ನಮಗೆ ರಾಸಾಯನಿಕಗಳನ್ನು ಬಳಕೆ ಮಾಡಿರಿ ಅಂತ ಹೇಳ್ತಾರೆ. ನಾವು ಮಾಡೋದು ಎಷ್ಟು ಅಂದರೆ ಯೂರಿಯಾ ಗೊಬ್ಬರ, ಡಿ ಎ ಪಿ, ಪೊಟ್ಯಾಶ್, ಮೂರೇ. ಅಕಸ್ಮಾತ್ ನಾವು ಮತ್ತೆ ಏನಾರು ಬೇಕಪ್ಪ ಅಂತ ಹೋದಾಗ ಆ ಕೊಡ್ತಕ್ಕಂಥವ್ರು ಒಂದು ಪಾಕೆಟ್ ನಮಗೆ ತೊಗೊಂಡ್ರೆ ಅದನ್ನು ಕೊಡ್ತೀವಿ ರೀ ಅಂತ ಹೇಳ್ತಾರೆ. ಉದಾಹರಣೆಗೆ ಜಿಂಕ್ ಆಗ್ಬೋದು ಅಥವಾ ಬೋರಾನ್ ಆಗ್ಬೋದು. ಅಂದರೆ ರೈತರು 3+1 4 ಸೀಮಿತವಾಗಿ ಇವತ್ತು ರಾಸಾಯನಿಕಗಳನ್ನು ಬಳಕೆ ಮಾಡ್ತಾರೆ. ಆದರೆ ನಮ್ಮ ಭೂಮಿಯೊಳಗೆ ಯಥೇಚ್ಛವಾಗಿ ಎಲ್ಲವೂ ಸಿಗ್ತವೆ. ಈಗೇನು ವಾತಾವರಣದಾಗ ಇರ್ತಕ್ಕಂಥದ್ದದ ಅದು ಸಿಗ್ತದೆ, ಜೊತೆಗೆ ಮಣ್ಣಾಗಿಂದು ಸಿಗ್ತದೆ. ಏನೇನವ ಅಂತನ್ನುವಂಥದ್ದು ನೋಡಿದರೆ ನೈಸರ್ಗಿಕವಾಗಿ ಪ್ರಕೃತಿ ಒಳಗೆ ಸಿಗತಕ್ಕಂಥ ಸಾರಜನಕ ಇರ್ಬೋದು, ಅದ್ರ ಜೊತೆಗೆ ಹೈಡ್ರೋಜನ್ ಗಾಳಿ ಇರ್ಬೋದು, ಹಾಂ, ಆಕ್ಸಿಜನ್ನು ಮತ್ತು ಕಾರ್ಬನ್, ಇವು ಪ್ರಕೃತಿ ದತ್ತವಾಗಿ ವಾತಾವರಣದಾಗ ಸಿಗ್ತವೆ, ಅವು ಲಭ್ಯತೆ ಆಗ್ತವೆ. ಅದ್ರ ಜೊತೆಗೆ ಪ್ರಧಾನ ಪೋಷಕಾಂಶಗಳು ಅಂತ ಕರೀತಾರೆ, ಅದು ಯೂರಿಯಾ, ಡಿ ಎ ಪಿ, ಪೊಟ್ಯಾಶು. ನಂತರ ದ್ವಿತೀಯ ಪೋಷಕಾಂಶಗಳು, ಆ ದ್ವಿತೀಯ ಪೋಷಕಾಂಶಗಳನ್ನು ಗಣನೆಗೆ ತೊಗೊಂಡಾಗ ನಮಗೆ ಕಬ್ಬಿಣ ಇರ್ಬೋದು, ಸುಣ್ಣ ಇರ್ಬೋದು, ಗಂಧಕ ಇರ್ಬೋದು, ಸಲ್ಫರ್, ಇದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ ಲಘು ಪೋಷಕಾಂಶಗಳು, ಬೋರಾನ್ ಇರ್ಬೋದು, ಕ್ಲೋರಾನ್ ಇರ್ಬೋದು, ಸಿಲಿಕಾನ್, ಸಿಲೇನಿಯಮ್, ಮಾಲಿಬ್ಡಿನಮ್, ಮ್ಯಾಂಗನೀಸು, ಜಿಂಕು, ಇವು ಎಲ್ಲವೂ ನಮಗೆ ಪ್ರಕೃತಿ ದತ್ತವಾಗಿನ ಈ ವ್ಯವಸ್ಥೆ ಆಗೋದಕ್ಕೆ ನಮ್ಮ ಬೆಳೆಗೆ ಬೇಕಾಗ್ತಕ್ಕಂಥ ಎಲ್ಲ 18 ಥರದ ಪೋಷಕಾಂಶಗಳ ಲಭ್ಯತೆ ಸರಳ ರೀತಿಯಿಂದ ಸಿಗೋದಕ್ಕೆ, ಉತ್ಪನ್ನಗಳ ಗಟ್ಟಿಮುಟ್ಟಾಗಿ ಪೋಷಕಾಂಶ ಭರಿತವಾದಂಥ ಉತ್ಪನ್ನಗಳ ನಮ್ಮ ಕೈಗೆ ಸಿಗ್ತವೆ. ಆ ನಂತರ ಇವೆಲ್ಲವನ್ನು ಕೂಡ ನೀವು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ದೀರಿ, ನಾವು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ, ತಿಳಿ ಹೇಳ್ತಾ ಇದ್ದೀವಿ. ಕೆಲವೊಂದು ಜನ ಅಳವಡಿಸ್ಕೊಂಡಿದ್ದಾರೆ, ಕೆಲವೊಂದು ಜನ ಅಳವಡಿಸ್ಕೊಂಡಿಲ್ಲ. ಏನೇನು ಮಾಡಬಾರ್ದಂತೆಲ್ಲ ಸಾಧ್ಯತೆ ಇಲ್ಲ ನಮಗೆ ಅನ್ನುವಂಥದ್ದು ಹೀಗೆಲ್ಲನೂ ಇರುತ್ತೆ. ಕೊರೋನಾ ಕಾಲದೊಳಗೆ ನಮ್ಮ ಉತ್ಪಾದನೆ ಜಾಸ್ತಿ ಆಯಿತು, ಕೃಷಿ ಉತ್ಪಾದನೆ, ಮತ್ತು ಆವಾಗ ಅನೇಕ ರೀತಿಯ ಬದಲಾವಣೆ ಕೂಡ ಕಂಡ್ವಿ. ಹೌದು ಸರ್. ಹೇಗೆ ಅನ್ನಿಸ್ತು ನಿಮಗೆ ಆ ಕಾಲ? ಇದನ್ನು ನಾವು ಗಣನೆಗೆ ತಗೊಳ್ಳೋದಾದ್ರೆ ಸರ್, ಒಂದು ಸ್ವಲ್ಪ ವಿಚಾರ ಮಾಡಿದಾಗ ಗೊತ್ತಾಗ್ತದೆ, ಒಂದು ರಾಷ್ಟ್ರವನ್ನು ನಾವು ಸದೃಢ ಐತಿ, ಗಟ್ಟಿ ಐತಿ ಅನ್ನುವಂಥದ್ದನ್ನು ಯಾವುದ್ರ ಮೇಲೆ ನಿರ್ಧಾರ ಮಾಡ್ತದೆ ಪ್ರಪಂಚ ಅನ್ನುವಂಥದ್ದನ್ನು ತಗೊಂಡಾಗ, ಆ ದೇಶದೊಳಗೆ ಕೆಲಸ ಮಾಡ್ತಕ್ಕಂಥ ಗಟ್ಟಿ ಪ್ರಜೆಗಳು, ಆರೋಗ್ಯವಂತ ಪ್ರಜೆಗಳನ್ನು ಲೆಕ್ಕಕ್ಕಿಟ್ಕೊಂಡು ಈ ಪ್ರದೇಶ ಅಥವಾ ಈ ದೇಶ ಗಟ್ಟಿ ಅದ ಅನ್ನುವಂಥದ್ದನ್ನು ಹೇಳ್ತದೆ. ಹಂಗಂದ್ರೆ ಅದನ್ನು ತಗೊಂಡಾಗ ಈ ಪೂರ್ವದೊಳಗಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಭಾಳಷ್ಟು ಪ್ರಮಾಣದೊಳಗೆ ರೋಗಗಳು ಬರ್ತಾವ ಅನ್ನುವಂಥದ್ದು ಕೇಳ್ತಿದ್ವಿ, ಹೇಳ್ತಿದ್ವಿ ಅಥವಾ ಅದನ್ನು ಹೇಳಿ ನಮಗೆ ಹೆದರಿಸ್ತಿದ್ರು. ಅದು ಅನುಭವಕ್ಕೆ ಬಂದದ್ದು ಯಾವಾಗ ಅಂತ ಹೇಳಿದರೆ ಈ ಕರೋನಾ ಸಂದರ್ಭದೊಳಗೆ. ನಮ್ಮ ಪೂರ್ವಜರು ಭಾಳಷ್ಟು ಜನ ಕೆಲವಷ್ಟು ಆಚಾರಗಳನ್ನು, ಕೆಲವಷ್ಟು ನಿಯಮಗಳನ್ನು ಹಾಕ್ಕೊಂಡಿದ್ರು. ಉದಾಹರಣೆಗೆ ಕೆಲವರು ನಮ್ಮನ್ನು ಮುಟ್ಟಂಗಿಲ್ಲ, ಮಡಿ ಅದರ, ಇದು ಅದರ ಅಂತ ಹೇಳ್ತಾ ಇದ್ರು. ಇನ್ನು ಕೆಲವರು ಸ್ವಚ್ಛತೆಯಿಂದ ಇರಬೇಕು, ಶುದ್ಧವಾಗಿರಬೇಕು, ಶುಭ್ರವಾಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ರು. ಇನ್ನು ಕೆಲವರು ಸಂಪರ್ಕಕ್ಕೆ ಬರಲಾರ್ದಂಗೆ ಒಂದು ಸ್ವಲ್ಪ ದೂರ ಇರ್ರಿ ಅನ್ನುವಂಥದ್ದನ್ನು ಅವರು ಹೇಳ್ತಾಯಿದ್ರು. ಆದರೆ ಇದನ್ನು ಗಣನೆಗೆ ತೊಗೊಂಡು ನೋಡಿದಾಗ ಇವತ್ತು ಕೋವಿಡ್ ಬಂತು ಅಂತಂದಾಗ ಎಲ್ಲರೂ ಒಬ್ರಿಗೊಬ್ಬರಿಗೆ ಸಂಪರ್ಕ ಇರಲಾರ್ದಂಥ ವ್ಯವಸ್ಥೆ ಆಯಿತು. ಒಬ್ಬರು ಒಬ್ಬರು ಅದೇ ಮನೆಯೊಳಗೆ ಇದ್ದರೂ ಸಹಿತ, ಅವ್ರದೇ ಇದ್ದರೂ ಸಹಿತ ಊಟಕ್ಕೆ ಅದು ಕೊಡಬೇಕಾದ್ರೆ ಒಂದು ಕೋಲಿನಿಂದ ಅವರಿಗೆ ಆ ತಾಟೆಯನ್ನು ಸರಿಸೋವಂಥ ಪ್ರಸಂಗ ಬಂತು. ಅಂದರೆ ಪೂರ್ವಜರು ಇದನ್ನೆಲ್ಲ ಎಚ್ಚರಿಕೆ ಕೊಟ್ಟಿದ್ರು, ಆ ಲೆಕ್ಕದೊಳಗೆ ನಾವು ಬಿಟ್ಟು ಮಾಡಿದ್ದಕ್ಕೆ ನಮಗೆ ಈ ಎಲ್ಲ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಪ್ರಸಂಗ ಬಂತು. ನೀವು ಕೇಳಿದಂಥದ್ದು ಕರೋನಾ ಅಂತ ಏನು ಹೇಳಿದ್ರಿ, ಅದಕ್ಕಿಂತ ಪೂರ್ವದೊಳಗೆ ನಾವು ಯಾವುದೇ ಈ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಈ ಹಬ್ಬ ಹರಿದಿನಗಳು ನಮ್ಮನ್ನು ಗಟ್ಟಿ ಮಾಡಲಿಕ್ಕೆ ಅದಾವ ಅಂತ ಹೇಳಿದಾಗ ಎಲ್ಲರೂ ನಗ್ತಿದ್ರು. ಆದರೆ ಈ ಸಂದರ್ಭದೊಳಗೆ ಎಲ್ಲರೂ ನಮಗೆ ನೀವು ಹೇಳೋದು ಬರೋಬ್ಬರಿ ಅದ ಅನ್ನುವಂಥದ್ದನ್ನು ಹೇಳ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಒಂದು ತಗೋಬೇಕು ಅಂತ ಹೇಳಿದರೆ, ಯಾವಾಗ ನಾವು ಉಗಾದಿ ಅಂತ ಹೇಳ್ತೀವಿ, ಹೊಸ ವರ್ಷ ಪ್ರಾರಂಭ ಅಂತ ಹೇಳ್ತಾರೆ. ಆ ಹೊಸ ವರ್ಷಕ್ಕೆ ಆಚರಣೆ ಮಾಡತಕ್ಕಂಥದ್ದು ಬಿಸಿ ನೀರಿನೊಳಗೆ ಬೇವಿನ ತಪ್ಪಲ ಹಾಕಿ ಸ್ನಾನ ಮಾಡಿರಿ, ಬೇವು ಬೆಲ್ಲ ತಿನ್ನಿರಿ. ಏ ಅವೆಲ್ಲ ಮೂಢನಂಬಿಕೆ ಅಂತ ಹೇಳ್ತಿದ್ರು. ಬಟ್ ಇವತ್ತು ಆ ಮೂಢನಂಬಿಕೆಯನ್ನು ಮತ್ತೆ ಎಲಾಬ್ರೇಟ್ ಮಾಡಿ ಅದ ವಿಜ್ಞಾನಿಗಳು ನಮಗೆ ಹೇಳಲಿಕ್ಕತ್ತಾರೆ. ಯಾವಾಗ ನೀವು ಬೇವಿನ ತಪ್ಪಲ ಹಾಕೋತೀರಿ, ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂಗೆ ರೋಗಗಳು ಹೋಗ್ತವೆ. ಅದೇ ರೀತಿ ನೀವು ತಿಂದಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಹಾಗಾದ್ರೆ ಇದು ಖರೆಯೇನಂತ ಕೇಳಿದಾಗ ನಮ್ಮ ಋಷಿಮುನಿಗಳು ಹೇಳ್ತಾರೆ, ಹೆಂಗೆ ಅದನ್ನು ಮಾಡಬೇಕು, ಆಚರಣೆ ಯಾವ ರೀತಿ ಇರಬೇಕು. ಚಲೋ ಒಂದು ಹಿಡಿ ಬೇವಿನ ತಪ್ಪಲ ತಗೊಂಡು ಅದು ಎಷ್ಟು ಪಾತ್ರೆಯೊಳಗೆ ಆಗ್ತದೆ ಮುಣುಗೋ ಅಷ್ಟು ಹಾಕಿ ಅದ್ರ ಮ್ಯಾಗ ಇನ್ನೂ ಒಂದು ಸ್ವಲ್ಪ ಹಾಕಿ ಅದನ್ನು ಚಲೋತ್ನಾಗ ಕಳ ಕಳ ಅಂತ ಕುದಿಸಿ ಮೂರ್ನಾಲ್ಕು ಸಲ ಆರಿಸಿದ ನಂತರ ಆ ತಪ್ಪಲ ತೆಗೆದು ಏನು ಆ ರಸ ಬರ್ತದೆ ಅದನ್ನು ತಲೆಯಿಂದ ಹಿಡ್ಕೊಂಡು ಕಾಲುವರೆಗೂ ಎಲ್ಲ ಕಡೆ ಸಂಧ್ಯಾಗ ಅದು ಹಚ್ಕೊಂಡು ಮುಂದಿನ 20 ನಿಮಿಷದ ಮ್ಯಾಗ ಸ್ನಾನ ಮಾಡಿರಿ. ಹಂಗಾರೆ ಆ ಮುಂದಿನ 20 ನಿಮಿಷಕ್ಕೆ ನಾವು ಸ್ನಾನ ಮಾಡಿದಾಗ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಿರಿಕಿರಿನೂ ಅದಕ್ಕೆ ಏನೂ ತೊಂದರೆ ಆಗಲಾರ್ದಂಗೆ ಮುಂದಿನ 3 ಕಾಲದಾಗ ಗಟ್ಟಿ ಮಾಡುವಂಥ ಕೆಲಸ ಆಗ್ತಿತ್ತು. ಅದೇ ರೀತಿ ಬೇವು ಬೆಲ್ಲ ಹೆಂಗೆ ತಿನ್ನರಿ ಅಂದರೆ 3 ಬಟ್ಟಿನ ಸಂಧ್ಯಾಗ ಚಲೋತ್ನಾಗ ಹಿಡಿ ಮಾಡಿ ತೆಗೊಂಡು ಅದನ್ನು ತಿನ್ನರಿ. ನಿಮಗೆ ಇಸ ಹತ್ತಿದರೆ ಅದಕ್ಕೆ ಇನ್ನೊಂದು ಕಣ್ಣಿ ಬೆಲ್ಲ ತೊಗೊಂಡು ತಿನ್ನರಿ ಅಂತ ಹೇಳಿದರು. ಆದರೆ ನಾವೆಲ್ಲರೂ ಏನು ಮಾಡ್ಲಿಕ್ಕತ್ತೀವಿ, ಇಸ ಬಂದ ತಕ್ಷಣ ತೂ ಅಂತ ಉಗುಳ್ಲಿಕ್ಕತ್ತೀವಿ. ನಮಗೆ ಆ ಕೆಲಸ ಆಗಲಿಲ್ಲ. ಹಂಗಾರೆ ಅವ್ರು ಹೇಳ್ದಂಗೆ ನಾವು ಜರ್ಕರ್ತಾ ಅದನ್ನು ಇನ್ನೊಟ್ಟು ಬಿಟ್ಟು ಇನ್ನೊಟ್ಟು ಬೆಲ್ಲ ಕಡ್ಕೊಂಡು ಅದನ್ನು ಬೇವನ್ನ ರಸ ಮಾಡಿ ಕುಡಿದಾಗ ನಮ್ಮ ದೇಹಕ್ಕೆ ಶಕ್ತಿ ಬರ್ತದೆ. ಮುಂದಿನ 3 ಕಾಲದೊಳಗು 3 ಜಡ್ಡಿನಿಂದು ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಅದೇ ರೀತಿ ವಾತ, ಪಿತ್ತ, ಕಫ ಇವು ನಮ್ಮ ಶರೀರಕ್ಕೆ ಬಾಧಕ ಆಗಲಾರ್ದಂಗೆ ಗಟ್ಟಿ ಮಾಡೋ ಕೆಲಸ ಈ ಯುಗಾದಿ ಹಬ್ಬದೊಳಗೆ ಆಗ್ತದೆ. ಹಂಗಾರೆ ಅದರ ಆಚರಣೆ ಒಂದು ನಮ್ಮ ಹತ್ರ ಇತ್ತು ಅಂದರೆ ಆಗ್ತದೆ. ಅದನ್ನು ಮಾಡಬೇಕಾದ್ರೆ ಇಡೀ ಊರಿಗೂರಿಗೆ ಎಲ್ಲರೂ ಮಾಡಿರಿ ಅಂತ ಹೇಳಿದರು. ಅಂದರೆ ಒಂದೇ ಹೊಡೆತಕ್ಕೆ ಆ ಯುಗಾದಿ ಪಾಡ್ಯ ದಿವಸ ಇಡೀ ಊರಿಗೂರ ಇಡೀ ತಾಲೂಕ ಅಥವಾ ದೇಶಕ್ಕನ ಟ್ರೀಟ್ಮೆಂಟ್ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತಿತ್ತು. ಅದನ್ನು ನಾವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡದಕ್ಕೆ ಆರೋಗ್ಯದೊಳಗೆ ನಮಗೆ ದಿಢೀರ್ ಅಂತೇಳಿ ಏನೋ ಏರೋಪೇರಿ ಆಗ್ತಕ್ಕಂಥ ಸಂದರ್ಭ ಬಂದ. ಅಂದರೆ ಇಂಥ ನೈಸರ್ಗಿಕ ವಿಕೋಪ ಅಂತೀವಿ, ಇದು ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆನೂ ಕೂಡ ಇತ್ತು. ಹೌದಲ್ಲ? ಹೌದು ಸರ್. ಮತ್ತು ಅದಕ್ಕೊಂದು ಲಯ ಇರುತ್ತೆ ನಿಸರ್ಗಕ್ಕೆ, ಯಾವಾಗ ಏರಬೇಕು ಯಾವಾಗ ಇಳಿಬೇಕು ಅನ್ನೋದು ಗೊತ್ತಿರುತ್ತೆ, ಎಷ್ಟು ತೂಗಿಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಅವು ಬಂದಾಗ, ಕೊರೋನಾ ಬಂದಾಗ ಎಲ್ಲರೂ ಅಸ್ಪೃಶ್ಯರಾಗಿದ್ರು. ಹೌದಲ್ಲ? ಹೌದು. ಒಂದು ಮನೆಯಲ್ಲಿ ಒಬ್ಬರೊಬ್ಬರು ಮುಟ್ಟಿಸ್ಕೊಂತಿರ್ಲಿಲ್ಲ, ದೂರದಿಂದ ಅಡ್ಡಾಡುವಂಗಾಗಿತ್ತು. ಹೌದ್ರಿ. ಅಂದರೆ ಅಸ್ಪೃಶ್ಯತೆಯ ಒಂದು ಬೆಂದಂಥ ಜನಗಳ ಒಂದು ನೋವು ಇರುತ್ತಲ್ಲ, ಅದು ಎಲ್ಲರಿಗೂ ಗೊತ್ತಾಯ್ತು. ಏನು ಮಾಡ, ನಾನು ಮುಟ್ಟಿಸ್ಕೊಳ್ತಾ ಇಲ್ಲಲ್ಲ, ಎಂಥದ್ದು ಬಂತಿದ್ದು ಅನ್ನೋಂಥದ್ದು ಅಲ್ಲ. ನೋಡ್ರಿ ಸರ, ಆ ಸಂದರ್ಭದೊಳಗೆ ನಮ್ಮ ಹಳ್ಳಿ ಮಟ್ಟದೊಳಗೆ ಇರ್ತಕ್ಕಂಥ ವಿದ್ಯಾವಂತರು ನೌಕರಿ ಅರಸ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆ ಅಥವಾ ರಾಜ್ಯ ಮಟ್ಟದೊಳಗೆ ಅಥವಾ ದೇಶದ ಹೊರಗಡೆ ಇರ್ತಕ್ಕಂಥ ಸಂದರ್ಭ ಭಾಳ ಇತ್ತು. ಮನೆಯೊಳಗೆ ತಂದೆ ತಾಯಿ ಅದಕ್ಕರ ಬಾ ಅದು ಅಂತ ಹೇಳಿದರೆ 10-10 ವರ್ಷಗಟ್ಟಲೆ ಸಹಿತ ಮನೆ ಕಡೆ ಹೊಳ್ಳೆ ನೋಡ್ಲಾರ್ದಂಥ ನಮ್ಮದು ಭಾರಿ ಬ್ಯುಸಿ ಅದ ಅನ್ನುವಂಥ ಶೆಡ್ಯೂಲ್ ಅವ್ರದ್ದಾಗಿತ್ತು. ಯಾವಾಗ ಈ ಕೋವಿಡ್ ಹೊಡೆತು ಬಂತು, ಎಲ್ಲ ಪ್ರದೇಶದೊಳಗೆ ಇರ್ತಕ್ಕಂಥವ್ರು ಹೊಳ್ಳೆ ಬಂದರ್ರಿ. ಅವ್ರನ್ನ ಒಳ್ಕೊಂಡಂಥ ಪ್ರದೇಶ ಯಾವುದು ಅಂತ ಹೇಳಿದರೆ ನಮ್ಮ ಹಳ್ಳಿ ಮಟ್ಟದೊಳಗೆ ಇರ್ತಕ್ಕಂಥ ಅವರು ಸ್ವಗ್ರಾಮಗಳು. ಅಂದರೆ ಹಳ್ಳಿಗಳು ಇವತ್ತಿಗೂ ಗಟ್ಟಿ ಅದಾವೆ. ಆದರೆ ನಾವು ಅಂದ್ಕೊಂಡೀವಿ ನಮ್ಮ ಹಳ್ಳಿ ಗಟ್ಟಿಲ್ಲ, ಪಟ್ಟಣ ಗಟ್ಟಿ ಅಥವಾ ಬೇರೆ ದೇಶ ಗಟ್ಟಿ ಅಂತ ಅಂದ್ಕೊಳ್ಳಿಕ್ಕತ್ತೀವಿ. ಆ ಏನು ನಮ್ಮ ಗ್ರಾಮಕ್ಕೆ ಬಂದ ನಂತರ ಅವರಿಗೆ ಚಾಲೂ ಆಗಿದ್ದೇನು ಅಂತ ಹೇಳಿದರೆ ನನ್ನ ಹೊಲ ನನ್ನ ಮನೆ ಅನ್ನುವಂಥ ನಿಟ್ಟಿನೊಳಗೆ ಎಲ್ಲರೂ ನೋಡ್ಲಿಕ್ಕತ್ತರು. ಆ ಎಲ್ಲರೂ ಆ ಹೊಲದೊಳಗೆ ಅದು ಕೆಲಸ ಮಾಡಿದ್ದಕ್ಕೆ ಉತ್ಪನ್ನಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಆಯ್ತು. ಅದೊಂದು. ಮತ್ತು ಆ ಟೈಮಲ್ಲಿ ಆದಂಥ ಅನುಕೂಲಗಳು ಇದಾವೆ. ಏನಂದರೆ ಹೊಸ ಉದ್ಯೋಗ ಹೇಗೆ ನಾವು ಅಳವಡಿಸ್ಕೋಬೇಕು ಅನ್ನೋಂಥದ್ದು. ಅಡುಗೆ ಮಾಡೋಕ್ಕೆ ಬರಲಾರ್ದವ್ರು ಅಡುಗೆ ಕಲ್ತ್ರವಾಗ ಅನಿವಾರ್ಯ ಆಯಿತು. ಹಾಗಾಗಿ ಅದೇ ಪಾಠ, ನಿಸರ್ಗ ಕಲಿಸುವ ಪಾಠ ಅಂತ. ಈಗ ಕೃಷಿಕರ ಬಗ್ಗೆನೇ ಮಾತಾಡ್ಬೇಕಂದಾಗ ಮಾರುಕಟ್ಟೆ ಅದೆಲ್ಲನೂ ಹೇಗಿದೆ, ಮತ್ತು ಮೌಲ್ಯವರ್ಧನೆಗೊಳಿಸ್ಬೇಕು, ಅವರ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಬೇಕು ಅನ್ನೋಂಥದ್ದು. ಈ ನಿಟ್ಟಿನೊಳಗೆ ಇನ್ನೂ ಎಲ್ಲಿದ್ದೀವಿ ನಾವು, ಯಾವ ಸ್ಟೇಜಲ್ಲಿದ್ದೀವಿ ಸರ? ಈಗ ನಾವು ನನ್ನನ್ನು ಗಣನೆಗೆ ಇಟ್ಟುಕೊಂಡು ನೋಡಿದಾಗ ನಾನು 88 ನನ್ನ ತಂದೆ ನಂತರ ಕೃಷಿಗೆ ಬಂದರೆ 90 ನಾನು ಸಾವು ಕೃಷಿಯನ್ನು ನನ್ನ ಕೃಷಿ ಭೂಮಿಯೊಳಗೆ ಅಳವಡಿಸಿಕೊಂಡು ನಾನೂ ಸಹಿತ ಸಾವುವ ಉತ್ಪನ್ನಗಳನ್ನು ತಿಂತಕ್ಕಂಥದ್ದನ್ನು ರೂಢಿಸಿಕೊಂಡು ಇವತ್ತಿನ ಮಟ್ಟ ಆ ಲೆಕ್ಕದೊಳಗೆ ಅದೀನಿ. ಅದ್ರ ಜೊತೆಗೆ 1994 ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಅಂದರೆ ಸಾವಯವದೊಳಗೆ ಯಾವ ರೀತಿ ನಾವು ಉತ್ಪನ್ನಗಳನ್ನು ಬೆಳಿಬೇಕು ಅಂದರೆ ವಿಷಮುಕ್ತವಾದಂಥ ಪರಿಸರದೊಳಗೆ ಪದ್ಧತಿ ಒಳಗೆ ಬೆಳೀತಕ್ಕಂಥ ವಿಧಾನಗಳನ್ನು ರೈತರಿಗೆ ಕಲಿಸ್ಕೋತ ಬಂದೀವಿ. ಯಾರು ನಮ್ಮನ್ನು ಅಚ್ಚುಕಟ್ಟಾಗಿ ಫಾಲೋ ಅಪ್ ಮಾಡ್ತಾರೆ, ನಮ್ಮನ್ನು ಬೆನ್ನು ಹತ್ತಾರೆ, ಅಂಥವ್ರಿಗೆ ನಾವು ಸಾವಯವ ದೃಢೀಕರಣವನ್ನು ಕೊಟ್ಟೀವಿ. ಒಂದಿಷ್ಟು ಸಂಸ್ಥೆಗಳು ಬೆಳೆದಾವೆ. ನಾವು ಗದಗದೊಳಗೆ ಒಂದೆರಡು ಸಂಸ್ಥೆಗಳನ್ನು ಮಾಡಿಕೊಂಡಿದ್ವಿ, ಧರಿತ್ರಿ ಕೃಷಿ ಪರಿವಾರ ಮತ್ತು ಶ್ರೀ ಶ್ರೀ ಆರ್ಗ್ಯಾನಿಕ್ ಅಂತೇಳಿ. ಇಲ್ಲೇ ಈ ಸಂಸ್ಥೆಗಳಿಂದ ಟೆಕ್ನಾಲಜಿ ರೈತರಿಗೆ ಬೇಕಂತ ತಂತ್ರಜ್ಞಾನಗಳನ್ನು ಕೊಡೋದು ಒಂದು ಕಡೆ, ಆದರೆ ಅವರು ಉತ್ಪನ್ನಗಳನ್ನು ಖರೀದಿ ಮಾಡಿ ಮಾರಾಟ ಮಾಡ್ತಕ್ಕಂಥ ಕೆಲಸನೂ ನಾವು ಮಾಡಲಿಕ್ಕತ್ತೀವಿ. ಯಾವ ನಿಟ್ಟಿನೊಳಗೆ ಅದನ್ನು ಮಾರಲಿಕ್ಕತ್ತೀವಿ ಅಂತ ಹೇಳಿದರೆ, ಮೌಲ್ಯವರ್ಧನ ಮಾಡಿ ಜನರಿಗೆ ತಿನ್ನೋ ರೂಪದೊಳಗೆ. ಇವತ್ತು ನಮ್ಮದು ಮಾರುಕಟ್ಟೆ ಹೇಗಿದೆ ಅಂತ ಹೇಳಿದರೆ, ಗ್ರಾಹಕನ ಬೇಡಿಕೆಗೆ ತಕ್ಕಂಗೆ ಉತ್ಪನ್ನಗಳನ್ನು ತಯಾರು ಮಾಡಿಕೊಟ್ರೆ ಅವ ಅದನ್ನು ಸ್ವೀಕಾರ ಮಾಡ್ತಾನೆ, ಖರೀದಿ ಮಾಡ್ತಾನೆ. ಆ ನಿಟ್ಟಿನೊಳಗೆ ನಮ್ಮ ಉತ್ಪನ್ನಗಳನ್ನು ಮೌಲ್ಯವರ್ಧನ ಮಾಡಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಕ್ಕೆ, ಆ ಸಂಸ್ಥೆಗಳಿಂದ ಏನು ರೈತರ ಉತ್ಪನ್ನಗಳನ್ನು ಖರೀದಿ ಮಾಡ್ತೀವಿ ಅವನು 10-25% ರೈತರಿಗೆ ಹೆಚ್ಚುವರಿಯಾಗಿ ದರವನ್ನು ಕೊಟ್ಟು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗೆ ಬಂದೀವಿ. ಅದೇ ರೀತಿ ಗ್ರಾಹಕನಿಗೂ ಸಹಿತ ಹೊರೆ ಆಗಲಾರ್ದಂಗೆ ಅವನಿಗೆ ತಿನ್ನಕ್ಕೆ ಇದು ತುಟ್ಟಿ ಬಹಳ ಆತಪ್ಪ ಅನ್ನಲಾರ್ದಂಗೆ ಅವನಿಗೂ ಸಹಿತ ಆ ಉತ್ಪನ್ನಗಳನ್ನು ನಾವು ಮುಟ್ಟಿಸ್ತಾ ಇದ್ದದಕ್ಕೆ ನಮ್ಮ ಗ್ರಾಹಕರು ಸಹಿತ ಇವತ್ತು ಭಾಳಷ್ಟು ಮಂದಿ ಬಂದಾರೆ. ಅದೇ ನಿಟ್ಟಿನೊಳಗೆ ಹೊರಗಡೆನೂ ಸಹಿತ ಎರಡೂ ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಹಿತ ಆ ನಿಟ್ಟಿನೊಳಗೆ ಭಾಳಷ್ಟು ಒತ್ತು ಕೊಟ್ಟದ್ದಕ್ಕೆ, ಅವರ ಬೆಂಬಲದಿಂದ ಕೃಷಿಯೊಳಗೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸುಸ್ಥಿರ ಕೃಷಿ, ಪರಂಪರಾಗತ ಕೃಷಿ, ಸಾವಯವ ಭಾಗ್ಯ ಮತ್ತೊಂದು ಅಂಥೇಳಿ ಭಾಳಷ್ಟು ಕಾರ್ಯಕ್ರಮಗಳು ಬಂದದ್ದಕ್ಕೆ ಭಾಳಷ್ಟು ಜನರಿಗೆ ಈ ಯೋಜನೆ ಮುಟ್ಟಿದೆ. ನಂತರ ಕೆಲವರು ಅದನ್ನು ಸಂಶಯ ಮಾಡಿ ಕೈ ಬಿಡ್ತಾರೆ, ಕೆಲವರು ಅದನ್ನು ಪರಿವರ್ತನೆ ಮಾಡಿಕೊಂಡು ಮಾಡಿಕೊಳ್ಳಿಕ್ಕತ್ತೂ ಹತ್ತಾರೆ. ಆ ನಿಟ್ಟಿನೊಳಗೆ ಮೊದಲಿಗೂ ಈಗೂ ನೋಡಿದರೆ ಈ ಸಾವು ಕೃಷಿಯನ್ನು ತಿಂತಕ್ಕಂಥವ್ರ ಸಂಖ್ಯಾ ಜಾಸ್ತಿ ಆಗ್ಯದ. ಆ ಬೇಡಿಕೆ ಐತಿ ಅಂದಾಗ ಅದೇ ನಿಟ್ಟಿನೊಳಗೆ ಬೆಳೀತಕ್ಕಂಥ ರೈತರ ಸಂಖ್ಯೆಯೂ ಹೆಚ್ಚಾಗ್ಯದ. ಆದರೆ ಈ ಕೋವಿಡ್ ಬಂದ ನಂತರ ಏನು ಬೇಡಿಕೆ ಬಂದದೆ ಅದಕ್ಕೆ ಎರಡಕ್ಕೂ ಭಾಳಷ್ಟು ಪ್ರಮಾಣದೊಳಗೆ ವ್ಯತ್ಯಾಸ ಆಗ್ಯದ. ಇನ್ನೂ ಸಾಕಷ್ಟು ಜನ ರೈತರು ಸಾವಯವದಾಗ ಬೆಳೀತಕ್ಕಂಥದ್ದು ಕೆಲಸಕ್ಕೆ ಮುಂದಾಗಬೇಕಾಗ್ಯದ. ಈ ಮೌಲ್ಯವರ್ಧನೆ ಅಂದ್ರಲ್ಲ, ಹೌದು ಸರ್, ಯಾವ್ಯಾವ ಬೆಳೆಯಲ್ಲಿ ಮಾಡಿದಿರಿ, ಹೆಂಗೆ ಮಾಡಿದಿರಿ? ಇದಕ್ಕೆ ಬೇರೆ ಬೇರೆ ಪ್ರಾಂತದೊಳಗೆ ಇರ್ತಕ್ಕಂಥ ರೈತರನ್ನ ನಾವೇನು ನಮ್ಮ ಸದಸ್ಯರನ್ನ ಮಾಡ್ಕೋತೀವಿ ಸರ. ಎಲ್ಲ ಥರದ ಬೆಳೆಗೂ ಅದ ಸರ. ಉದಾಹರಣೆಗೆ ನಾವು ಗದಗ ಜಿಲ್ಲೆಗೆ ತಗೊಂಡ್ರೆ ಹೆಸರುಕಾಳು, ಉದ್ದಕಾಳು, ಎರಡು ವೆರೈಟಿ ಶೇಂಗಾ, ನಂತರ ಮೆಣಸಿನಕಾಯಿ, ಹಿಂಗಾರಿಯೊಳಗೆ ಕಡ್ಲೆ, ಜೋಳ, ಗೋಧಿ, ಇಂಥವನ್ನು ನಾವು ಖರೀದಿ ಮಾಡಿ ಮೌಲ್ಯವರ್ಧನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೇ ನಮ್ಮ ಗದಗ ಜಿಲ್ಲೆ ಬಿಟ್ಟು ಬೇರೆ ಬೇರೆ ಕಡೆ ರೈತರು ಇದ್ದಾರೆ. ಆ ರೈತರು ಕೆಲವೊಂದು ಜಿಲ್ಲೆ ಒಳಗೆ ಕೆಲವರು ಕೆಲವೊಂದು ಬೆಳೆಯನ್ನು ಬೆಳೀತಾರೆ. ಉದಾಹರಣೆಗೆ ಗುಲ್ಬರ್ಗದೊಳಗೆ ತೊಗರಿ ಬೆಳೀತಾರೆ, ಆ ರೈತರ ಕಡೆಯಿಂದ ತೊಗರಿ ತೊಗೋತೀವಿ. ದ್ರಾಕ್ಷಿ ಬೆಳೀತಕ್ಕಂಥವ್ರು ಬಿಜಾಪುರ, ಬಾಗಲಕೋಟೆ ಜಾಸ್ತಿ ಅದಾರೆ, ಅವ್ರು ತೊಗೋತೀವಿ. ಭತ್ತ ಬೆಳೀತಕ್ಕಂಥ ಪ್ರದೇಶದೊಳಗೆ ಇರ್ತಕ್ಕಂಥವ್ರ ಕಡೆಯಿಂದ ಭತ್ತ ತೊಗೋತೀವಿ. ಅದೇ ರೀತಿ ಕೆಲವೊಂದು ಎಣ್ಣೆ ಕಾಳುಗಳು ಬರ್ತವೆ, ಅವು ಸಹಿತ ಬೇರೆ ಬೇರೆ ಕಡೆ ಸಿಗ್ತಾವೆ. ಇದ್ರ ಜೊತೆಗೆ ಹೆಚ್ಚಿನ ಕೆಲಸ ಈಗ ಸದ್ಯಕ್ಕೆ ಸಿರಿಧಾನ್ಯಗಳ ಒಂದು ಬೇಡಿಕೆ ಪ್ರಮಾಣ ಹೆಚ್ಚಾಗಿದೆ. ಆ ನಿಟ್ಟಿನೊಳಗೂ ಭಾಳಷ್ಟು ಜನ ಬೇರೆ ಬೇರೆ ಜಿಲ್ಲಾದೊಳಗೂ ಬೆಳೀತಿದ್ದಾರೆ. ಆ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಮ್ಮ ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳ ಪ್ರಾಂತೀಯ ಸಹಕಾರಿ ಸಂಘಗಳ ಒಕ್ಕೂಟ ಅಂತದೆ. ಆ ಒಕ್ಕೂಟದ ಮುಖಾಂತರ ಹಾವೇರಿಯೊಳಗೆ ಸಂಗೂರೊಳಗೆ ಉತ್ಪನ್ನಗಳನ್ನು ಮೌಲ್ಯವರ್ಧನ ಮಾಡಿ ಆ ಸಿರಿಧಾನ್ಯಗಳನ್ನು ಮಾರಾಟ ಮಾಡಲಿಕ್ಕತ್ತೀವಿ. ನವಣೆ ಇರ್ಬೋದು, ಸಾಮೆ, ಊದಲ, ಕೊರ್ಲ, ಹಾರ್ಕ, ಬರ್ಗ, ಇಂಥವು ಎಲ್ಲವನ್ನೂ ನಾವು ಮೌಲ್ಯವರ್ಧನ ಮಾಡಿ ಅಂದರೆ ಕಾಳಿನಿಂದ ಅಕ್ಕಿ ಮಾಡಿ ಆ ಅಕ್ಕಿ ಪ್ಯಾಕೆಟ್ ಮಾಡಿ ತಿನ್ನೋ ರೂಪದೊಳಗೆ ಮಾರಾಟ ಮಾಡ್ತಕ್ಕಂಥದ್ದು ಆಗ್ಯದ. ಹೌದ್ರಿ, ಅಕ್ಕಿ ಮಾಡೋದ ಭಾಳ ಸಮಸ್ಯೆ ಐತ್ರಿ ಮೊದಲೇ. ಈಗ ಕೊಂಡ್ಕೊಂತೀವಿ ಅದೆಲ್ಲ ಅಂತ ಹೇಳಿದ್ರಲ್ಲ, ಇದಕ್ಕೆ ಬಂಡವಾಳ ಹೇಗೆ ಮತ್ತೆ ಎಲ್ಲ ರೈತರು ಸೇರಿಕೊಂಡು ಆ ರೀತಿ ಮಾಡಿದ್ದು ಹೇಗೆ? ಹೌದ್ರಿ, ರೈತರನ್ನ ಕಟ್ಕೊಂಡು ಈ ಸಂಘಗಳನ್ನು ಸ್ಥಾಪನಾ ಮಾಡಿವಿ ರೀ. ಪ್ರಾರಂಭದೊಳಗೆ ಮೊದಲು ನಾವು ಧರಿತ್ರಿ ಕೃಷಿ ಪರಿವಾರ ಅಂತ ಮಾಡಿದ್ವಿ. ಆ ರೈತರು ಕೂಡ್ಕೊಂಡು ಅಲ್ಲೇ ರೈತರಿಂದನೇ ಕೆಲವಷ್ಟು ಹಣವನ್ನು ಸಂಗ್ರಹ ಮಾಡಿ ಖರೀದಿ ಮತ್ತು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ವಿ. ಮುಂದೆ ಶ್ರೀ ಶ್ರೀ ಆರ್ಗ್ಯಾನಿಕ್ ಅಂಥೇಳಿ ಮತ್ತೂ ಒಂದು ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿಯೂ ಸಹಿತ ಕೆಲವರು ಈ ಹಣ ಇದ್ದಂಥವರು ನಮಗೆ ಹಣ ಕೊಡ್ತೀನಿ, ನೀವು ಏನು ಉತ್ಪನ್ನಗಳನ್ನು ಮೌಲ್ಯವರ್ಧನ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡಿರಿ ಅಂತ ಹೇಳಿದರು. ಅದರ ನಂತರ ಈ ನಮ್ಮ ಕರ್ನಾಟಕ ಮತ್ತು ರಾಜ್ಯ ಭಾರತ ಸರ್ಕಾರ ಎರಡೂ ಈ ಏನು ಒಕ್ಕೂಟಗಳನ್ನು ಮಾಡಿದರೆ ಆ ಒಕ್ಕೂಟಕ್ಕೆ ಸರ್ಕಾರನ ರೊಕ್ಕ ಕೊಟ್ಟು ಬಂಡವಾಳದ ರೂಪದೊಳಗೆ ಖರೀದಿ ಮತ್ತು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಗೆ ಅದು ನಮಗೆ ಕೆಲವಷ್ಟು ಸಹಾಯಧನನೂ ಮಾಡ್ತು. ಆ ನಿಟ್ಟಿನೊಳಗೂ ಕೆಲಸ ನಡೆದದ್ರಿ. ಇದಕ್ಕೆ ಬೇಕಾದಂಥ ಉತ್ಪಾದಕ ಮಟೀರಿಯಲ್ ಅಂತೇಳಿ ಅಂತೀವಿ, ಅದಕ್ಕೆ ಮಷಿನರಿ ಬೇಕು, ಅದೆಲ್ಲ ಅದೇ ರೀ ಮಷಿನರಿನ ಕೊಡ್ತದ್ರಿ ಅದು ಸರ್ಕಾರ ಅನುದಾನದ ರೂಪದೊಳಗೆ. ಅದನ್ನು ನಾವು ತಗೊಂಡು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಗೆ ಹಾಕ್ಕೊಳ್ಳಿಕ್ಕೆ ಇದನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ರೀ. ಮಷಿನರಿನ ಇದ್ರೊಳಗೆ ಮೇನ್ ಉತ್ಪನ್ನ ರೀ. ಅದೇ ಅದೆಲ್ಲ ಲೆಕ್ಕಪತ್ರ ಅದೆಲ್ಲನು ಹೌದ್ರಿ, ಅವೆಲ್ಲ ಸಂಘಗಳ ಜವಾಬ್ದಾರಿ ಇರ್ತದೆ ರೀ, ಅದೆಲ್ಲಾನು ಮಾಡಬೇಕಾಗ್ತದೆ. ಎಷ್ಟು ಖರ್ಚು, ಎಷ್ಟು ವೆಚ್ಚ, ಹೌದ್ರಿ ಯಾರ್ಯಾರ ಕೂಲಿ ಎಲ್ಲಾನು ಆ ಸಂಘದ ಜವಾಬ್ದಾರಿ ತಗೊಂಡು ಆ ಕೆಲಸ ಮಾಡಬೇಕಾಗ್ತದೆ. ಲಾಭದಾಯಕದಲ್ಲಿ ಇದೆಯಾ ಈಗ ಸದ್ಯ ಈ ಸಂಘಗಳನ್ನು ನಾವು ಇಟ್ಕೊಂಡಾಗ ಇಲ್ಲಿ ಹೆಚ್ಚುವರಿ ಲಾಭದಾಯಕ ಬರೋಂಗಿಲ್ಲ ರೀ. ಗ್ರಾಹಕರಿಗೆ ಯಾವಾಗ ನಾವು ಕಡಿಮೆ ರೊಕ್ಕದಾಗ ಕೊಡಬೇಕಂತೀವಿ ಇಲ್ಲೇ ಲಾಭ ನಷ್ಟ ಇಲ್ಲದ ಇರತಕ್ಕಂಥ ಲೆಕ್ಕ ತಪ್ಪಿದೆ. ಹಾಂ, ಆದರೆ ಯಾವುದೇ ನುಕ್ಸಾನ್ ಇಲ್ಲ ಸರ್, ಲಾಭನೂ ಇಲ್ಲ ಅಟ್ ದ ಸೇಮ್ ಟೈಮ್. ಸಂಸ್ಥೆ ಚಾಲು ಅದಾವೆ, ನಡಿಲಿಕ್ಕತ್ತಾವ, ರನ್ನಿಂಗ್ದೊಳಗೆ ಅವ. ಈ ಹಿಂದೆ ನಮಗೆ ಬೆಲೆಯಲ್ಲಿ ಏರುಪೇರು ಆಗ್ತಾ ಇತ್ತು, ಮತ್ತು ಹೆಂಗೆ ಮಾರಾಟ ಮಾಡಬೇಕು ಅನ್ನೋದು ರೈತರಿಗೆ ಕನ್ಫ್ಯೂಸ್ ಆಗಿಬಿಡ್ತಿತ್ತು. ಇಷ್ಟು ಕೇಳ್ತಾ ಇದನ್ನು ಕೊಟ್ಟರು ಹೆಂಗೆ, ಮಾರುಕಟ್ಟೆಯಲ್ಲಿ ಏನಾಯ್ತೋ ಏನು, ಅಲ್ಲಿಗೆ ಹೋದ್ರೆ ಲಾಭ ಆಗುತ್ತೋ ಏನೋ, ಈ ಕನ್ಫ್ಯೂಷನ್ ಇತ್ತಲ್ಲ, ಹೋಗಲಾಡ್ತು. ಈಗ ಭಾಳಷ್ಟು ನಮ್ಮ ಜಿಲ್ಲೆಗಳೊಳಗೆ ಏನು ಈ ಪ್ರಾಂತೀಯವಾಗಿ ಕೆಲವಷ್ಟು ಸಹಕಾರಿ ಸಂಘಗಳು ನಡೆದಾವೆ, ಅಲ್ಲೇ ಈ ರೇಟನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ರೈತರ ಕೂಡ್ಕೊಂಡು ಮಾಡೋದಿರೋದಕ್ಕೆ ಅವನಿಗೆ ನುಕ್ಸಾನದ ಪ್ರಶ್ನೆ ಬರೋಂಗಿಲ್ಲ. ಯಾವುದೋ ವ್ಯಾಪಾರಿ ತೊಗೊಂಡು ಹೋಗ್ತಾನೆ ಅಂದರೆ ಅವ ಕಡಿಮೆ ರೊಕ್ಕದಾಗ ತೊಗೊಂಡೋಗಿ ಸಂಗ್ರಹ ಮಾಡಿ ಅದನ್ನು ಹೆಚ್ಚುವರಿಯಾಗಿ ಮಾರಾಟ ಮಾಡ್ತಾನೆ ಅನ್ನುವಂಥದ್ದು ಇರ್ತಿತ್ತು. ಇಲ್ಲೇ ರೈತರ ಖರೀದಿ ಮಾಡೋರು, ರೈತರದ ಉತ್ಪನ್ನ ಹೊಳ್ಳಿ ಮಾರಾಟ ಮಾಡೋರು ಅವರೇ ಇರೋದಕ್ಕೆ ಇಲ್ಲಿ ಹೆಚ್ಚುವರಿಯಾಗಿ ಏನು ನಡಕ ಮೀಡಿಯೇಟರ್ ದುಡ್ಡು ಹೋಗ್ತಿತ್ತು ಅದು ಉಳಿದದ್ದಕ್ಕೆ ಸಂಘಗಳು ಇವತ್ತು ಚಲೋ ನಡೆದವೆ. ಈಗ ಬೆಳೆ ಆಧಾರಿತ ಸಂಘಗಳು ಕೂಡ ಇದಾವೆ. ಹೌದು, ಮಾವು ಬೆಳೆಗಾರರ ಸಂಘ, ದ್ರಾಕ್ಷಿ ಬೆಳೆಗಾರರ ಸಂಘ, ಹತ್ತಿ ಬೆಳೆಗಾರರ ಸಂಘ, ಮೆಣಸಿನಕಾಯಿ ಬೆಳೆಗಾರರ ಸಂಘ. ಹೌದು ಸರ್, ಎಲ್ಲರ. ಹಾಂ, ಅವರು ಇನ್ನು ವಿದೇಶಕ್ಕೆ ಕಳಿಸುವಷ್ಟು ಗುಣಮಟ್ಟವನ್ನು ಕಾಪಾಡಿಕೊಂಡು ಅಲ್ಲಿ ಕೂಡ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವಷ್ಟು ಸಂಘಗಳು ಮಾಡ್ತಾ ಇದ್ದಾವೆ ಸರ್. ಉದಾಹರಣೆಗೆ ಬೆಳಗಾವಿದಾಗ ಬೆಲ್ಲನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕತ್ತಾರೆ ಸರ್. ಈ ಉತ್ತರ ಕನ್ನಡದೊಳಗೆ ಸಿರ್ಸಿ ಭಾಗದೊಳಗೆ ಇರ್ತಕ್ಕಂಥ ಸಂಸ್ಥೆ ಸಾಂಬಾರ ಪದಾರ್ಥಗಳನ್ನು, ಕಾಳುಮೆಣಸು, ಏಲಕ್ಕಿ, ಲವಂಗ ಇಂಥವುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಸಂಘಗಳಿಂದ ಉತ್ಪನ್ನ ಎಕ್ಸ್ಪೋರ್ಟ್ ಮಾಡಿದಾಗ ಪರದೇಶಕ್ಕೆ ನಾವು ಕಳಿಸಿದಾಗ ಆಟೋಮೆಟಿಕ್ ರೈತಿಗೆ ಹೆಚ್ಚುವರಿಯಾಗಿ ರೇಟ್ ಕೊಡ್ತಕ್ಕಂಥ ಸಂದರ್ಭ ಆ ಸಂಘಕ್ಕೆ ಶಕ್ತಿ ಬರ್ತದೆ. ಆ ಮುಖಾಂತರದೊಳಗೆ ರೈತನ ಆದಾಯದೊಳಗೆ ಹೆಚ್ಚುವರಿ ಆಗ್ತದೆ, ಲಾಭಾಂಶ ಹೆಚ್ಚಾಗ್ತದೆ. ಹೌದು, ಇವತ್ತಿನ ರೈತರಿಗೆ, ಯುವ ರೈತರಿಗೆ ಅದರಲ್ಲಿ ಮುಖ್ಯವಾಗಿ ಏನು ಹೇಳ್ತೀರಿ? ರಾಸಾಯನಿಕ ಪದ್ಧತಿಯೊಳಗೆ ಹೋದಾಗ ನಾವು ಕೃಷಿಗೆ ಬೀಜದಿಂದ ಹಿಡ್ಕೊಂಡು ಬೀಜಕ್ಕೆ ಬೀಜೋಪಚಾರ ಅಂತ ರಾಸಾಯನಿಕ ಉಪಯೋಗ ಮಾಡ್ತೀವಿ, ಮುಂದೆ ಮಣ್ಣಿಗೆ ರಸಗೊಬ್ಬರ ಅಂತ ಉಪಯೋಗ ಮಾಡ್ತೀವಿ, ಮೇಲೆಗೆ ಕೀಟನಾಶಕ ಅಂತ ಉಪಯೋಗ ಮಾಡ್ತೀವಿ, ಜೊತೆಗೆ ಕಳೆನಾಶಕ ಅಂತ ಉಪಯೋಗ ಮಾಡ್ತೀವಿ. ಇದು ಹೆಸರು ಹೇಳುವಾಗ ನಾಶಕ ಅಂತಂದಾಗ ಕೊಲ್ಲೋದು, ಯಾವುದು ಸಿಗ್ತದೆ ಅದನ್ನು ಎಲ್ಲನೂ ಕೊಲ್ತಕ್ಕಂಥ ಪ್ರಸಂಗ ಅದು ಮಾಡ್ತದೆ. ಹಂಗಂದ್ರೆ ಆ ಕೊಲ್ಲೋದನ್ನು ಬಿಟ್ಟು ನಾವು ಬದುಕಬೇಕಪ್ಪ ಅಂತಂದಾಗ ನಮ್ಮದು ಪ್ರಕೃತಿನ ಭಾರತ ವ್ಯವಸ್ಥೆ ಹೆಂಗದ ಅಂದರೆ ಒಂದರ ಮೇಲೆ ಒಂದು ಅವಲಂಬನೆ ಇರತಕ್ಕಂಥ ವ್ಯವಸ್ಥೆ. ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರದ ರೂಪದೊಳಗೆ ಆಗ್ತದೆ ಅಥವಾ ಅದರಿಂದ ಅದಕ್ಕೇನೋ ಒಂದು ಪ್ರಯೋಜನ ಇರ್ತದೆ. ಆ ನಿಟ್ಟಿನೊಳಗಿರ್ತಕ್ಕಂಥ ವ್ಯವಸ್ಥೆ ಭಾರತದಾಗ ಎಷ್ಟು ಪ್ರಮಾಣದಾಗದನೋ ಪ್ರಪಂಚದ ಯಾವುದೇ ಭಾಗದೊಳಗೂ ಇಲ್ಲ. ಅಂದರೆ ಪ್ರಪಂಚದೊಳಗೆ ಒಂದೇ ಬೆಳೆ ಬೆಳಿಬಹುದು, ತಪ್ಪಿದ್ರೆ ಏನೋ ಎರಡು ಬೆಳೆ ಬೆಳಿಬಹುದು. ಆದರೆ ಭಾರತದೊಳಗಿರ್ತಕ್ಕಂಥ ಅವಕಾಶಗಳನ್ನು ನಾವು ನೋಡಿದಾಗ ನಮ್ಮಲ್ಲಿ ನೂರಾರು ಬೆಳೆಗಳನ್ನು ಮೂರು ವಿಭಾಗದೊಳಗೆ ಅಂದರೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಯೊಳಗೆ ಬೆಳೀತಕ್ಕಂಥ ವಾತಾವರಣ ನಮ್ಮಲ್ಲೇ ಅದ. ಆ ಅವಕಾಶವನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಅಂದರೆ ನಾವು ನಿಜವಾಗ್ಲೂ ಭಿಕ್ಷಾ ಬೇಡಬೇಕಾಗಿದ್ದು ಯಾರಿಗೂ ಅಂದರೆ ವರುಣ ದೇವನಿಗೆ ಮಾತ್ರ. ಬಿಸಿಲಂತೂ ಯಥೇಚ್ಛವಾಗಿ ನಮಗೆ ಕೊಡ್ತದೆ. ಆ ಬಿಸಿಲನ್ನು ನಾವು ಶಕ್ತಿ ರೂಪದೊಳಗೆ ಪರಿವರ್ತನೆ ಮಾಡಿಕೊಂಡ್ವಿ ಅಂದರೆ ಉತ್ಪನ್ನಗಳು ನಮ್ಮ ಕೈಗೆ ಸರಳ ರೂಪದೊಳಗೆ ಸಿಗ್ತಾವೆ. ಆ ನಿಟ್ಟಿನೊಳಗೆ ನಾವು ಬೇಡೋದು ಒಂದೇ, ನೀರನ್ನು ಮಾತ್ರ ಯಥೇಚ್ಛವಾಗಿ ನಮಗೆ ಕೊಡಬೇಕು ಅಂತ. ಅಂದರೆ ನೀರನ್ನು ಮಳೆ ನೀರು ಏನು ಬರ್ತದೆ ಪ್ರಕೃತಿ ದತ್ತವಾಗಿ ಅದನ್ನು ಬೆಳೆಸೋದಷ್ಟೇ, ಬಳಸೋದಷ್ಟೇ ಅಲ್ಲ, ಅದರ ಜೊತೆಗೆ ಅವುಗಳನ್ನು ಸಂಗ್ರಹ ಮಾಡೋದು, ಸಂರಕ್ಷಣೆ ಮಾಡೋದು ರೈತಂದ ಜವಾಬ್ದಾರಿ ಅದ. ಆ ನಿಟ್ಟಿನೊಳಗೆ ನಾವು ಅಣಿ ಆದ್ವಿ ಅಂದರೆ ನೀರಿನ ಕೊರತೆಯೂ ನಮಗೆ ಆಗಂಗಿಲ್ಲ. ಆ ನಿಟ್ಟಿನೊಳಗೆ ಪ್ರಕೃತಿಯನ್ನು ನಾವು ಬಳಸ್ಕೊಂಡ್ವಿ ಅಂತ ಹೇಳಿದರೆ ರೈತರಾದವರು ಈ ರಾಸಾಯನಿಕಗಳ ಇದ್ರ ಕೆಲಸ ಆಗ್ತದೆ ಅನ್ನುವಂಥ ಮಟ್ಟದೊಳಗೆ ಚಿಂತನೆ ಇದೆ. ಅದನ್ನು ಬಿಟ್ಟು ಬಂದಾಗೂ ನಾವು ಅಷ್ಟ ಪ್ರಮಾಣದೊಳಗೆ ಇಳುವರಿಯನ್ನು ತಕ್ಕೊಳ್ತಕ್ಕಂಥ ಪ್ರಸಂಗ ನಮ್ಮೆದುರಿಗೆ ಅದ. ಹಾಗಂದ್ರೆ ಈ ರಸಗೊಬ್ಬರಗಳು ಏನಪ್ಪ ಅಂತ ನಾವು ನೋಡಿದಾಗ ಇವು ಇಷ್ಟು ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದೊಳಗೆ ಏನು ಯುದ್ಧಗಳಾಗಬೇಕಾದ್ರೆ ಬಾಂಬ್ಗಳನ್ನು ತಯಾರು ಮಾಡ್ತಿದ್ರು, ಅದಕ್ಕೆ ಉಪಯೋಗ ಮಾಡ್ತಕ್ಕಂಥ ಕೆಮಿಕಲ್ಸ್ ರಾಸಾಯನಿಕಗಳ ಅದನ್ನೇ ಕಡಿಮೆ ಪ್ರಮಾಣದೊಳಗೆ ಉಪಯೋಗ ಮಾಡಿದಾಗ ನಮಗೆ ಈ ಬೆಳೆ ಬೆಳೀತದೆ, ಸಸ್ಯ ಬೆಳೀತದೆ ಅನ್ನೋದು ಗೊತ್ತಾದ ನಂತರ ಇವುಗಳನ್ನು ನಾವು ಕೃಷಿಗೆ ತೊಗೊಂಡು ಬಂದ್ವಿ. ಹಾಗಾದ್ರೆ ಇದು ರಾಸಾಯನಿಕ ಅನ್ನುವಂಥದ್ದು ನಮ್ಮ ಮಟ್ಟಕ್ಕೆ ಬಂದಾಗ, ವಿಷ ಅನ್ನುವಂಥದ್ದು ನಮಗೆ ತಿಳುವಳಿಕೆ ಬಂದಾಗ ನಾವು ಅದನ್ನು ಮುಂದುವರೆಸೋದು ಬಿಟ್ಟು ನಾವು ವಿಷರಹಿತ ಪದ್ಧತಿಯೊಳಗೆ ಜರ್ಕರ್ತ ಬಂದ್ವಿ ಅಂದರೆ ಇಳುವರಿ ನಮಗೆ ಸಿಗ್ತದೆ. ಆದರೆ ನನ್ನ ಅನುಭವದ ಪ್ರಕಾರ ಎಲ್ಲರೂ ಇವತ್ತು ಹೇಳೋದು ರಾಸಾಯನಿಕ ರಹಿತ ಪದ್ಧತಿಗೆ ಬಂದ್ರಿ ಅಂದರೆ ಮೂರು ವರ್ಷ ಉತ್ಪನ್ನ ಬೆಳೆ ಬರೋಂಗಿಲ್ಲ ಅಂತಾರೆ. ನನ್ನ ಪದ್ಧತಿಯೊಳಗೆ ಮೊದಲನೇ ಬೆಳೆನ ನಿಮ್ಮ ಕೈಯಾಗೆ ಬರ್ತಕ್ಕಂಥ ವಿಧಾನಗಳದಾವೆ. ಅದನ್ನು ಈ ಪೂರ್ವದೊಳಗೂ ನಾನು ರೈತರ ಜೊತೆಗೆ ಹಂಚಿಕೊಂಡೀನಿ. ಹಂಗೆ ಪ್ರಸಂಗ ಬಂದರೆ ಇನ್ನೂ ಒಂದು ಸಲ ಅದನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಆಗಲಿ, ಇಷ್ಟೆಲ್ಲ ಪ್ರಯೋಗ ಮಾಡಿದಿರಿ, ತಿಳಿಸಿದಿರಿ, ಮತ್ತು ಆ ಲಯದಲ್ಲೇ ಇದ್ದೀರಿ. ಹಾಗಾಗಿ ನೀವು ಪ್ರಸ್ತುತವಾಗಿ ಕೂಡ ರೈತರಿಗೆ ಅನೇಕ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ಬಂದು ಇಷ್ಟೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಪಾಟೀಲ್ ಸುರೇಶ್ ಗೌಡ್ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ರಂಗದಲ್ಲಿ ರಾಸಾಯನಿಕ ರಹಿತ ಕೃಷಿ ಪಾಟೀಲ್ ಸುರೇಶ್ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. ಈಗ ಕೇಳಿ ಭಜನಾ ಪದ. ಕಲಾವಿದರು ಬೈಲ್ಹೊಂಗಲ್ ತಾಲೂಕು ಬೆಚ್ಚಿನ ಮರಡಿಯ ಪ್ರಕಾಶ್ ಬೈಲಪ್ಪ ತೋರಣಗಟ್ಟಿ ಹಾಗೂ ಸಂಗಡಿಗರು. ಹೇ ಕಿಯ ಕಂಡು ಎಂತ ನಗಿ ಬಂತು ಎನಗ